ಕಿರಿಧಾನ್ಯಗಳೆಂದು ಕಡೆಗಣಿಸದಿರಿ. ಕಿರಿಧಾನ್ಯಗಳು ಇವು ಸಿರಿಧಾನ್ಯಗಳು, ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನ ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ. ವಿಶೇಷ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಸಿರಿಧಾನ್ಯಗಳ ಬೇಸಾಯ ಹಾಗೂ ವ್ಯವಹಾರಗಳ ಬಗೆಗಿನ ಎಲ್ಲ ಅಂಶಗಳ ಮೇಲೆ ಬೆಳಕು ಚೆಲ್ಲುವ ಸಮಗ್ರ ಸರಣಿ ಹಳೆಯ ಹೊನ್ನು. ಹಳೆಯ ಹೊನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಪೋಷಕ ಮಹತ್ವ, ಮೌಲ್ಯವರ್ಧನೆ, ಸಂಸ್ಕರಣಾ ತಾಂತ್ರಿಕತೆ ಹಾಗೂ ಸಿರಿಧಾನ್ಯಗಳ ವ್ಯವಹಾರಕ್ಕೆ ಇರುವ ಅವಕಾಶಗಳ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಉಷಾ ರವೀಂದ್ರ ಅವರೊಂದಿಗೆ ಸಂದರ್ಶನ ಭಾಗ ಒಂದು. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ವಿಶೇಷ ಸರಣಿ ಕಾರ್ಯಕ್ರಮ ಹಳೆಯ ಹೊನ್ನು ಸರಣಿಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಸಿರಿಧಾನ್ಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ. ವಿಶೇಷವಾಗಿ ಈ ಸಿರಿಧಾನ್ಯಗಳನ್ನು ನಾವು ಸೂಪರ್ ಫುಡ್ಸ್ ಅಂಥೇಳಿ ಕರೀತಾ ಇದ್ದೀವಿ. ಯಾಕೆ ಸೂಪರ್ ಫುಡ್ಸ್ ಅಂಥೇಳಿ ಈ ಸಿರಿಧಾನ್ಯಗಳನ್ನು ಕರೀತಾ ಇದ್ದಾರೆ? ಸಿರಿಧಾನ್ಯಗಳ ಪೋಷಕ ಮಹತ್ವ, ಸಂಸ್ಕರಣಾ ತಂತ್ರಜ್ಞಾನ, ಮೌಲ್ಯವರ್ಧನೆ ಅಂತಂದ್ರೆ ಏನು, ಆರೋಗ್ಯಕ್ಕೆ ಮತ್ತು ಸಿರಿಧಾನ್ಯಗಳಿಗೆ ಏನೇನು ಸಂಬಂಧ ಅದಾವ, ಈ ಎಲ್ಲ ವಿಷಯಗಳ ಬಗ್ಗೆ, ಅದರ ಜೊತೆಗೇ ಏನೇನು ಮಾರುಕಟ್ಟೆಯ ಅವಕಾಶಗಳದಾವ, ಅವುಗಳನ್ನು ಕೂಡ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ಳೋಣ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ವಿಜ್ಞಾನ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಉಷಾ ರವೀಂದ್ರ ಅವರು ನಮ್ಮ ಜೊತೆಗೆ ಈಗ ದೂರವಾಣಿ ಸಂಭಾಷಣೆಯೊಳಗೆ ತೊಡಗಿಕೊಳ್ತಾ ಇದ್ದಾರೆ. ಡಾಕ್ಟರ್ ಉಷಾ ರವೀಂದ್ರ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ರೈತರಿಗೆ ಆಮೇಲೆ ವಿಶೇಷವಾಗಿ ಆಸಕ್ತರಿಗೆ ಇವತ್ತಿನ ಕಾರ್ಯಕ್ರಮದೊಳಗೆ ತಾವು ಸಿರಿಧಾನ್ಯಗಳ ಬಗ್ಗೆ ಯಾವ್ಯಾವ ಕಾರ್ಯಗಳನ್ನು ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಯಾವ ರೀತಿಯಾದಂತಹ ಸೌಲಭ್ಯಗಳು ನಮ್ಮ ರೈತರಿಗಾಗಿ ಇವೆ, ಮತ್ತು ನಮ್ಮ ರೈತರಿಗೆ ಮುಂದಿನ ದಿನಗಳಲ್ಲಿ ಈ ಸಿರಿಧಾನ್ಯಗಳ ಬಗ್ಗೆ ತಂತ್ರಜ್ಞಾನ ಬೇಕಾಯಿತು ಅಂತಂದರೆ, ಬೀಜಗಳು ಬೇಕಾಯಿತು ಅಂತಂದರೆ, ಮೌಲ್ಯವರ್ಧನೆಯ ತಂತ್ರಗಳು ಬೇಕಾಯಿತು ಅಂತಂದರೆ, ಯಾವ ರೀತಿ ಅವರು ತಮ್ಮನ್ನು ಸಂಪರ್ಕ ಮಾಡಿ ತಮ್ಮಿಂದ ಒಂದು ಜ್ಞಾನವನ್ನು ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ಇವತ್ತು ನಮ್ಮ ಎಲ್ಲ ರೈತ ಬಾಂಧವರಿಗೆ ತಿಳಿಸಿಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ. ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರಿಗೆ, ಅಕ್ಕ ತಂಗಿಯರಿಗೆ, ಆತ್ಮೀಯರಿಗೆ ಬೆಂಗಳೂರಿನಿಂದ, ಅದು ಕೃಷಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ ಉಷಾ ರವೀಂದ್ರ ಮಾಡುವ ನಮಸ್ಕಾರಗಳು. ಮುಖ್ಯವಾಗಿ ಸಿರಿಧಾನ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇದು ಒಂದು ನಮ್ಮ ಅನ್ನ ಅಂತ ಹೇಳಿದ್ರೆ ಭೂಮಿಗೆ ಹತ್ತಿರವಾದಂತ ಬೆಳೆಗಳು, ಆಮೇಲೆ ಪ್ರಕೃತಿಗೆ ಹತ್ತಿರವಾದಂತದ್ದು, ಕಡಿಮೆ ನೀರನ್ನ ತಗೊಂಡು, ಕಡಿಮೆ ಗೊಬ್ಬರ, ಅದರಲ್ಲೂ ರಸಗೊಬ್ಬರಗಳ ತಗೊಂಡು, ಸತ್ವಯುತ ಆಹಾರನ ಕೊಡುವಂತ ಬೆಳೆಗಳು. ಮತ್ತೆ ಇತ್ತೀಚೆಗೆ ನಾವು ಹೇಳೋದಾದ್ರೆ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ವಾತಾವರಣದಲ್ಲಿ ವೈಪರೀತ್ಯ, ಸೊ ಅದಕ್ಕೆ ಒಂದು ಸೂಕ್ತ ಬೆಳೆನ ಇವತ್ತು ಜಾಗತಿಕ ಮಟ್ಟದಲ್ಲಿ ಹುಡುಕ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಹೇಳೋದಾದ್ರೆ ನಮ್ಮ ಸಿರಿಧಾನ್ಯಗಳು, ಅಥವಾ ಮೊದ್ಲೆಲ್ಲ ಅವಕ್ಕೆ ತೃಣಧಾನ್ಯ ಅಂತ ಕರೀತಾ ಇದ್ರು, ಅಥವಾ ಒರಟು ಧಾನ್ಯ ಅಂತಲೂ ಕರೀತಿದ್ರು. ಕಿರುಧಾನ್ಯ ಅಂತ ಆದ್ರೆ, ಹಾ ಹೌದು ಸರ್, ಈಗ ಕಿರುಧಾನ್ಯ ಹೋಗಿ ಸಿರಿಧಾನ್ಯ ಅಥವಾ ಸೂಪರ್ ಫುಡ್ಸ್ ತಾವ್ ಹೇಳಿದ್ರಿ ಮಾತಾಡ್ತಾ. ಯಾಕೆ ಇವು ಸಿರಿಧಾನ್ಯ ಅಂತಾರೆ ಅಂತಂದ್ರೆ, ಇವುಗಳಲ್ಲಿರುವಂತ ಪೌಷ್ಟಿಕ ಮಹತ್ವ, ನಾನು ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ. ಈಗ ಈ ಬೆಳೆಗಳು ಎಲ್ಲಿ ಸಿಗ್ತಾವ ಅಂದ್ರ, ಈಗ ಉದಾಹರಣೆಗೆ ನಮ್ ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯ ಇದೆ, ಅಲ್ಲಿ ನವಣೆಗೆ ಬೇಕಾಗಿರುವಂತ ತಳಿಗಳಿದಾವೆ, ಬಿತ್ತನೆ ಕಾಲ, ಗೊಬ್ಬರ ಹಾಕುವಂತದ್ದು, ಮತ್ತೆ ಕೊಯ್ಲು ಮಾಡುವಂತದ್ದು, ಕೊಯ್ಲಿನ ನಂತರದ ಸಂಸ್ಕರಣೆ, ಅದ್ರ ಬಗ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ, ಮತ್ತೆ ಬೆಂಗಳೂರಿನ ಜಿಕೆ ವಿಕೆಯಲ್ಲೂ ಸಿಗುತ್ತೆ ಮಾಹಿತಿ. ಅದೇ ರೀತಿ ಸಾಮೆ ಅಥವಾ ಸಾವಿ ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದ್ರೆ, ಅದ್ರ ಎರಡರ ಮಾಹಿತಿನೂ ನಮ್ಮ ಬೆಂಗಳೂರಲ್ಲಿ ಮತ್ತೆ ಧಾರವಾಡದಲ್ಲಿ ರಾಯಚೂರಲ್ಲಿನೂ ಕೂಡ ಮತ್ತೆ ನಮ್ಮ ಕರ್ನಾಟಕದಾದ್ಯಂತ ಇರುವ ಕೃಷಿ ವಿಶ್ವವಿದ್ಯಾಲಯ ಏನು ನಮ್ಮ ಕೆವಿಕೆಗಳಂತ ಏನ್ ಕರಿತೀವಲ್ಲ, ಅವುಗಳಲ್ಲಿ ಇದಕ್ಕೆ ಬೆಳೆಗೆ ಸಂಬಂಧಪಟ್ಟಂತ ಮಾಹಿತಿ ಸಿಗುತ್ತೆ. ಮತ್ತೆ ಮೌಲ್ಯವರ್ಧನೆ ಬಗ್ಗೆನೂ ಸ್ವಲ್ಪ ಅಲ್ಪ ಸ್ವಲ್ಪ ಮಾಹಿತಿನೂ ಕೂಡ ಸಿಗುತ್ತೆ. ಈಗ ವಿಶೇಷವಾಗಿ ನಮ್ಮ ಒಂದು ವಿಭಾಗದ ಬಗ್ಗೆ, ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆವಿಕೆ ಬೆಂಗಳೂರು ಬಗ್ಗೆ ಮಾತಾಡೋದಾದ್ರೆ, ಅತ್ಯಂತ ಹೆಚ್ಚಿನ ಒಂದು ತಳಿಗಳಿರಬಹುದು, ಮತ್ತೆ ಬೆಳೆ ಪದ್ಧತಿಗಳಿರಬಹುದು, ಮತ್ತೆ ಅದನ್ನ ರೈತ ಸಮುದಾಯಕ್ಕೆ ಜನ ಸಮುದಾಯಕ್ಕೆ ತಲುಪಿಸುವಂತ ವಿಸ್ತರಣಾ ಚಟುವಟಿಕೆಗಳಲ್ಲಿ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ತೊಡಕೊಂಡಿದೆ. ಇದು ಎರಡನೇದು. ಇನ್ನು ಮೌಲ್ಯವರ್ಧನೆ ಬಗ್ಗೆ ಮಾತಾಡೋದಾದ್ರೆ, ರಾಗಿಯನ್ನ ಒಂದೇ ಬೆಳೆ ನಾನು ತಗೊಂಡು ಮಾತಾಡೋದಾದ್ರೆ ಸರ್, ನಾವು ಸುಮಾರು ಒಂದು ಅಂದ್ರೆ ಸಾಧಾರಣವಾಗಿ ಒಂದು 300 ತರಹದ ಅಡಿಗೆಗಳನ್ನ ರಾಗಿಯಿಂದ ಮಾಡ್ತೀವಿ ನಾವು. 300 ತರಹದ ಅಡಿಗೆಗಳು, 300 ತರಹದ ಅಡಿಗೆಗಳನ್ನ ಮಾಡ್ತೀವಿ. ಮತ್ತೆ ಇನ್ನು ಸಾವಿ ತಗೊಂಡ್ರೆ, ನನ್ನ PhD ಒಂದು ಅಧ್ಯಯನಕ್ಕೆ ನಾನು ಆಯ್ಕೆ ಮಾಡ್ಕೊಂಡಂತ ವಿಷಯ ಅಂತ ಹೇಳಿದ್ರೆ, ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಪೋಷಕಾಂಶಗಳ ಅಧ್ಯಯನ. ಯಾವ ಬೆಳೆ ಅಂತ ಹೇಳಿದ್ರೆ ಸಾವಿ ಬೆಳೆ ಬಗ್ಗೆ. ಇದನ್ನ 2004-2007 ನಾನು ನನ್ನ ಅಧ್ಯಯನ ಕೈಗೊಂಡಿದ್ದೆ. ಮತ್ತೆ ಆವಾಗ ಇನ್ನು ಜಗತ್ತಿಗೆ ಸಿರಿಧಾನ್ಯಗಳ ಬಳಕೆ, ಅವುಗಳ ಪ್ರಾಮುಖ್ಯತೆ ಇನ್ನು ಅಷ್ಟೊಂದು ಹರಡಿರ್ಲಿಲ್ಲ ಈ ಮಾಹಿತಿ. ಹಾಗಾಗಿ ನಾನು ಬೇರೆ ದೇಶಗಳಿಗೆ ಹೋದಾಗ ಅದ್ರ ಮೇಲೆ ನಾನೊಂದು 4 ಸಂಶೋಧನಾ ಪ್ರಬಂಧಗಳನ್ನ, ಅಂದ್ರೆ ಹೇಳಿದ್ರೆ ರಿಸರ್ಚ್ ಪೇಪರ್ಸ್ ಅಂತ ಕರಿತೀವಲ್ಲ ನಾವು, ಅಧ್ಯಯನದ ಒಂದು ಪೇಪರ್ಗಳನ್ನ ನಾನು ಬೇರೆ ಬೇರೆ ಒಂದು ಕಮ್ಮಟಗಳಲ್ಲಿ ಅಥವಾ ವೈಜ್ಞಾನಿಕ ಸಂಕೀರ್ಣಗಳಲ್ಲಿ ಭಾಗವಹಿಸಿ ನಾ ಮಾಹಿತಿ ಕೊಟ್ಟಾಗ ನನಗೆ 4 ಪೇಪರ್ಗೂ ಒಂದು ಚಿನ್ನದ ಪದಕಗಳು ಬಂದ್ವು ಅಂತ ಹೇಳೋದು ಒಂದು ಹೆಮ್ಮೆಯ ಸಂಗತಿ. ಬಹಳ ಹೆಮ್ಮೆಯ ವಿಷಯ ಇದು, ಬಹಳ ಹೆಮ್ಮೆಯ ವಿಷಯ ತಾವು ಹೇಳುವಂತ. ಅಂದ್ರೆ ಸರ್, ಅವಾಗಿನ ಜಸ್ಟ್ ಜಗತ್ತು ಸಿರಿಧಾನ್ಯಗಳ ಕಡೆಗೇನೆ ಗಮನ ಕೊಟ್ಟಿರಲಿಲ್ಲ. ಆ ಟೈಮಿಂದ ನಾನು ತೊಡಕೊಂಡೆ ಈ ಸಿರಿಧಾನ್ಯಗಳ ಒಂದು ಮೂಮೆಂಟ್ ಅಂತೀವೋ, ಚಳುವಳಿ ಅಂತೀವೋ, ಆಂದೋಲನ. ಅಲ್ಲ, ಅದ್ರೊಳಗೆ ಯಾಕೆ ನಿಮ್ಗೆ ಆಸಕ್ತಿ ಬಂತು? ಯಾರು ಇನ್ನ ವಿಚಾರ ಮಾಡಲಿಲ್ಲದಂತ ಒಂದು ಸಂದರ್ಭದೊಳಗೆ ಸಾಮೆ ಬಗ್ಗೆ ಆಗ್ಲಿ ಅಥವಾ ಸಿರಿಧಾನ್ಯಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನುವಂತ ವಿಚಾರ ಹೆಂಗ್ ಬಂತು ಅಂತ ತಮಗೆ? ಯಾಕಂದ್ರೆ ಸರ್, ನನ್ನ ಮಂಡ್ಯದಲ್ಲಿ ಕಬ್ಬಿನ ವಿಜ್ಞಾನಿಯಾಗಿ ನನಗೆ ಪೋಸ್ಟ್ ಮಾಡಿದ್ರು. ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಕಬ್ಬಲ್ಲಿ. ಅದೇ ಸಮಯದಲ್ಲಿ ಅಲ್ಲಿ ರಾಗಿ ಬ್ರಹ್ಮ ನಮ್ಮ ಲಕ್ಷ್ಮಣಯ್ಯ ಅವರು, ಅವರು ಮಂಡ್ಯ ಸಂಶೋಧನಾ ಕೇಂದ್ರ ಏನಿದೆ ಅಲ್ಲ, ವಲಯ ಸಂಶೋಧನಾ ಕೇಂದ್ರ ಅಂತ ಕರಿತೀವಿ ಅದನ್ನ, ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ 2 ರಾಗಿ ತಳಿ ಬಿಡುಗಡೆ ಮಾಡಿದ್ರು. ಆ ರಾಗಿ ತಳಿ ಬಿಡುಗಡೆ ಮಾಡುವಾಗ ನನ್ನ ಸಹಾಯನೂ ತಗೊಂಡಿದ್ರು ಅವರು. ಅಂದ್ರೆ ಆ ತಳಿ ಬಿಡುಗಡೆಯಲ್ಲಿ ನಾನು ಕೂಡ ಒಬ್ಬ ವಿಜ್ಞಾನಿಯಾಗಿ ಕೆಲಸ ಮಾಡಿದ್ದೆ ನಾನು. ಇದು 1995-2001 ಆಮೇಲೆ ಭತ್ತದ ಬೆಳೆ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು. ಮತ್ ನನಗೆ ಯಾವಾಗ್ಲೂ ಏನ್ ಅನಿಸ್ತಿತ್ತು ಅಂದ್ರೆ ನೀರನ್ನ ಹೆಚ್ಚಿಗೆ ಬಳಕೆ ಮಾಡ್ತಿದ್ರಲ್ಲಿ, ಆದ್ರೆ ಸಿರಿಧಾನ್ಯಗಳ ಯಾವ್ದು ಪರಿಚಯ ಇರ್ಲಿಲ್ಲ. ರಾಗಿ ಜೊತೆಗೆ ಬೆಳೀತಾ ಬೆಳೀತಾ ಅದ್ರ ಮೌಲ್ಯವರ್ಧನೆ ಶುರು ಮಾಡ್ಕೊಂಡೆ. ಆಮೇಲೆ ಜನರಿಗೆ ಬರೀ ಮುದ್ದೆ ರೊಟ್ಟಿ ಬಿಟ್ರೆ ಅದನ್ನ ಬಳಸುವ ಪದ್ಧತಿ ಬೇರೆ ರೀತಿಯಲ್ಲಿ ಗೊತ್ತಿಲ್ಲ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಕಡೆ ಬಂದ್ಬಿಟ್ರಂತೂ ಅದನ್ನ ಬಣ್ಣ ನೋಡಿದ್ರೆ ತಿನ್ನೋದೇ ಇಲ್ಲ. ಯಾಕಂದ್ರೆ ಬಿಳಿಜೋಳದ ರೊಟ್ಟಿ ತಿಂದು ಜನ ನಾವೆಲ್ಲರೂ. ಸೊ ಹಂಗಾಗಿ ನನಗೆ ಒಂದಿವ್ಸ ಹಿಂಗೆ ಬೆಲ್ಲ ಮಾಡ್ತಾ ಇದ್ದೆ ಕಬ್ಬಲ್ಲಿ, ಆವಾಗ ಅನಿಸ್ತು ಇದಕ್ಕೊಂದು ಇಷ್ಟು ಗೊಬ್ಬರ ನೀರು ಹಾಕಿ ಇಷ್ಟು ಬಳಸ್ತಾರೆ, ಅದ್ರ ಬದಲು ರಾಗಿಯಲ್ಲಿ ಏನಾದ್ರೂ ನಾವುಗಳು ಮಾಡಬಹುದಲ್ಲ ಅಂತ ಹೇಳಿ ಆವಾಗ ಶುರುವಾದಂತದ್ದು. ಅದೇ ಹೊತ್ತಿನಲ್ಲಿ ಬೆಂಗಳೂರು ಕ್ಯಾಂಪಸ್ ಅಲ್ಲಿ ನಮ್ಮ ಯೂನಿವರ್ಸಿಟಿಯ ಮೇನ್ ಕ್ಯಾಂಪಸ್ ಅಲ್ಲಿ ರಾಗಿ ಬಗ್ಗೆ ಸಂಶೋಧನೆ ನಡೀತಿತ್ತು, ಮೌಲ್ಯವರ್ಧನೆ ಬಗ್ಗೆ. ಸೊ ಅದು ಇದು ಸೇರ್ಕೊಂಡು ಬಿಳಿ ರಾಗಿ, ಕೆಂಪು ರಾಗಿ, ಕಪ್ಪು ರಾಗಿಯಿಂದ ಹಿಡ್ಕೊಂಡು ನಾನು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಉತ್ತರ ಕರ್ನಾಟಕದ ಬೆಳೆಗಳಲ್ಲಿ ಸಾವಿ. ಅದ್ರದ್ದು ಸಂಸ್ಕರಣೆನೂ ಆಗಿರ್ಲಿಲ್ಲ, ಜನ ಅದ್ರದ್ದು ಅನ್ನ ಮಾಡ್ಕೊಂಡು ಉಣ್ಣದ್ ಬಿಟ್ರೆ ಬೇರೆ ಏನೋ ರೂಪದಲ್ಲಿ ಬಳಸಿರ್ಲಿಲ್ಲ ಸರ್. ಅವಾಗ ನಾನು ಅನ್ಕೊಂಡೆ ಇದು ನೋಡಕ್ಕೂ ಚೆನ್ನಾಗಿದೆ, ಪೌಷ್ಟಿಕಾಂಶ ಚೆನ್ನಾಗಿರಬಹುದು ಇದ್ರಲ್ಲಿ, ಮತ್ತೆ ಕಡಿಮೆ ನೀರಿಗೆ ಬೆಳೆಯುವಂತದ್ದು, ಫುಲ್ ತರ ಬಂದ್ಬಿಡುತ್ತೆ ಅಂತ ಕಡೆ ಹಾಕಿದ್ರೆ ಯಾಕೆ ನಾನು ಇದನ್ನ ಸಂಶೋಧನೆ ಕೈಗೊಳ್ಬಾರ್ದು ಅಂತ ಹೇಳಿ ಒಂದು ವರ್ಷ ಯೋಚನೆ ಮಾಡಿದೆ ಸರ್ ಅದ್ರ ಬಗ್ಗೆ. ಆಮೇಲೆ ಎಲ್ಲ ಒಂದು ಸಂಬಂಧಿತ ಗ್ರಂಥಗಳನ್ನು ಓದಿದೆ ಜಗತ್ತಿನ ತುಂಬಾ ಎಲ್ಲೆಲ್ಲಿ ಏನೇನ್ ಸಂಶೋಧನೆ ಆಗಿದೆ ಅಂತ ಹೇಳಿ. ಸೊ ಈ ಬೆಳೆಯಲ್ಲಿ ಅತ್ಯಂತ ಕಡಿಮೆ ಸಂಶೋಧನೆ ಆಗಿತ್ತು. ಸೊ ಅಲ್ಲಿಂದ ನನ್ನ ಒಂದು ಸಿರಿಧಾನ್ಯದ ಏನ್ ಹೇಳ್ತೀವಿ ಹೆಚ್ಚಿನ ಒಂದು ಪಯಣ ಶುರುವಾಗಿದ್ದ ಹಂಗೆ. ಸೊ ಅಲ್ಲಿಂದ ಮುಂದುವರೆದದ್ದು ಏನಂತ ಹೇಳಿದ್ರೆ ಇನ್ನು ಆ ನಂಟು ಇನ್ನು ಜಾಸ್ತಿ ಗಟ್ಟಿ ಆಗಿದೆ, ವಿನಃ ಕಡಿಮೆ ಆಗಿಲ್ಲ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಇನ್ನೊಂದು ಏನಂದ್ರೆ ಸರ್, ಬರೀ ನಾವು ಸಂಶೋಧನೆ ಮಾಡಿದ್ರೆ ಸಾಲದು, ಅದನ್ನ ರೈತರಿಗೆ, ಯುವಕರಿಗೆ, ಮತ್ತೆ ರೈತ ಮಹಿಳೆಯರಿಗೆ ಅಥವಾ ಸ್ವಸಹಾಯ ಸಂಘದ ಮಹಿಳೆಯರು ಅಥವಾ ನಮ್ಮ ಈಗೇನು ನಾವು ಉತ್ಪಾದಕರ ಸಂಘ ಅಂತ ಏನ್ ಮಾಡ್ತಿದ್ವಲ್ಲ FPOಗಳು, ಅವರಿಗೆ ತಲುಪಿಸೋ ನಿಟ್ಟಿನಲ್ಲಿ ಮತ್ತೆ ಯಾರಾದ್ರೂ ಆಸಕ್ತಿ ಇದ್ರೆ ಅವರಿಗೆ ತರಬೇತಿಯನ್ನ ಕೊಟ್ಟು ಅವರು ಸಂಸ್ಕರಣಾ ಘಟಕನ ಹಾಕೊಳ್ಬೇಕು, ಆ ನಿಟ್ಟಿನ ತನಕ ಕೆಲಸ ಮಾಡ್ತಾ ಇದೀವಿ. ಈಗ ಯಾಕೆ ಇದಕ್ಕೆ ಇಷ್ಟು ಒತ್ತು ಕೊಟ್ವಿ ಅಂತ ಹೇಳಿದ್ರೆ, ಅದ್ರಲ್ಲಿರುವಂತ ತಾವಾಗ್ಲೇ ಕೇಳಿದ್ರೆ ಪೌಷ್ಟಿಕ ಮೌಲ್ಯ, ಅದಕ್ಕೆ ಇದಕ್ಕೆ ಸಿರಿಧಾನ್ಯ ಅಂತಾರೆ ಅಂತ ಹೇಳಿ. ಇಲ್ಲಿ ಒಂದು ಸಣ್ಣ ಮಾಹಿತಿ ನಾನು ಕೊಡ್ ಬಯಸ್ತೀನಿ ಸರ್, ಒಂದೊಂದು ಸಿರಿಧಾನ್ಯದ ಬಗ್ಗೆ ಕೂಡ. ಹಾ, ಈಗ ರಾಗಿಯನ್ನ ತಗೊಂಡ್ರೆ ದಯವಿಟ್ಟು ಆತ್ಮೀರೆ, ಅದ್ರ ಬಣ್ಣ ನೋಡಿ ಇದು ಚೆನ್ನಾಗಿಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಗಾಂಧೀಜಿ ಒಂದ್ ಕಡೆ ಹೇಳ್ತಾರೆ, ನಾ ಕರಿಯನ್ನೆಂದು ನೀ ಜರಿಯಬೇಡ ಬಿಳಿ ಗೆಳತಿ ಗರ್ವದಿಂದ, ಕರಿ ಬಣ್ಣಕ್ಕಿಂತ ಬಿಳಿ ಬಣ್ಣ ಹೆಚ್ಚು ಹೇಳಾವ ಹಿರಿಮೆಯಿಂದ ಅಂತ ಹೇಳಿದ್ರೆ, ಕಪ್ಪು ಬಣ್ಣದ ಮೇಲೆ ನೋಡಿದಾಗ್ಲೇ ನಮಗೆ ಬಿಳಿ ಬಣ್ಣದ ಒಂದು ಪ್ರಾಮುಖ್ಯತೆ ಗೊತ್ತಾಗುವಂತದ್ದು. ಸೊ ಇಲ್ಲಿ ರಾಗಿಯ ಕಪ್ಪು ಬಣ್ಣ, ಕೆಂಪು ಬಣ್ಣ ಅಥವಾ ಈಗ ಬಿಳಿ ರಾಗಿ ಈಗ ಬಂದಿದೆ ಬಿಡಿ, ಆ ಕಪ್ಪು ಕೆಂಪು ಬಣ್ಣಗಳೇನಿದಾವಲ್ಲ ಸರ್, ಅದು ಈ ಬೆಳೆಗೆ ಒಳ್ಳೆಯ ಶೇಖರಣಾ ಗುಣವನ್ನ ಕೊಡುವಂತ ಅಂಶ ಅದಕ್ಕಿದೆ. ಅಂದ್ರೆ ಟ್ಯಾನಿನ್ಸ್ ಅಂತ ಕರಿತೀವಿ. ಆ ಟ್ಯಾನಿನ್ ಅನ್ನೋ ಅಂಶನ ಈಗ ಕ್ಯಾನ್ಸರ್ ಬರದೇ ಇರೋ ರೀತಿಯಲ್ಲಿ ಮತ್ತೆ ಕ್ಯಾನ್ಸರ್ ಅನ್ನ ತಡೆಗಟ್ಟೋ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಇದು ಒಂದು ಪ್ರಾಮುಖ್ಯತೆ. ಎರಡನೇದು ರಾಗಿ ಬಗ್ಗೆ ಏನು ಹೇಳೋದಾದ್ರೆ, ಅತ್ಯಂತ ಹೆಚ್ಚಿನ ಸುಣ್ಣದಂಶ ಹೊಂದಿದೆ. ಅಂದ್ರೆ ನಮ್ಮ ಎಲುಬುಗಳು ಏನು ಗಟ್ಟಿ ಆಗ್ಬೇಕು, ಬೇಗ ಮುರಿದು ಹೋಗಬಾರ್ದು, ಬೆನ್ನು ಮಂಡಿ ನೋವುಗಳು ಬರಬಾರ್ದು ಅಂತ ಹೇಳಿದ್ರೆ ರಾಗಿಯನ್ನ ಬಳಸೋದು ಬಹಳಷ್ಟು ಸೂಕ್ತ. ಇನ್ನು ನಮ್ಮ ಸಮುದಾಯ ಅಂದ್ರೆ ಯುವಕರು ಇರ್ಬೋದು, ಯುವತಿಯರು ಇರ್ಬೋದು, ಗರ್ಭಿಣಿಯರು, ಬಾಣಂತಿಯರು, ಅದಷ್ಟೆಲ್ಲ ಪುರುಷರಲ್ಲೂ ಕೂಡ ಇವತ್ತು ರಕ್ತಹೀನತೆ ಹೆಚ್ಚಿಗೆ ನೋಡ್ತಾ ಇದೀವಿ ನಾವು. ಹಾ, ಆ ನಿಟ್ಟಿನಲ್ಲಿ ಕೂಡ ರಾಗಿಯಲ್ಲಿ ಒಳ್ಳೆ ಕಬ್ಬಿಣಾಂಶ ಇದೆ. ಇದಷ್ಟೇ ಅಲ್ಲ, ನಮ್ಮ ಪಕ್ಕದಲ್ಲಿ ಇರುವಂತ ವ್ಯಕ್ತಿ ಇವತ್ತು ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ, ಮಧುಮೇಹ ಅಂತ ಏನ್ ಕರಿತೀವಲ್ಲ, ಅದು ಪ್ರತಿಯೊಬ್ಬರ ಮನೆಯಲ್ಲೂ ಕಾಣಿಸ್ತದೆ ಇತ್ತೀಚಿನ ದಿನದಲ್ಲಿ. ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಎಲ್ಲಾ ಸಿರಿಧಾನ್ಯಗಳಲ್ಲಿ ಹೆಚ್ಚಿನ ನಾರಿನಂಶ ಇದೆ. ಹಾಗಾಗಿನೇ ಸಿರಿಧಾನ್ಯದ ಅಕ್ಕಿ ಮಾಮೂಲಿ ಏನ್ ಅನ್ನ ಬಿಳಿ ಅಕ್ಕಿ ಉಣ್ತೀವಿ ನಾವು ಅಂದ್ರೆ ಭತ್ತದ ಅಕ್ಕಿ, ಆ ತರನೇ ಇವುಗಳಲ್ಲಿ ಕೂಡ ಸಕ್ಕರೆ ಅಂಶ ಇದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಆತ್ಮೀಯರೆ, ಸಿರಿಧಾನ್ಯಗಳಲ್ಲೂ ಸಕ್ಕರೆ ಅಂಶ ಇದೆ. ಆದ್ರೆ ನಾರಿನಂಶ ಜಾಸ್ತಿ ಇರೋದ್ರಿಂದ ನಿಧಾನಕ್ಕೆ ಅದು ಜೀರ್ಣ ಆಗತ್ತೆ. ಹಂಗಾಗಿನೇ ನಮ್ಮ ರಕ್ತದಲ್ಲಿ ತಕ್ಷಣಕ್ಕೆನೆ ಸಕ್ಕರೆ ಅಂಶ ಜಾಸ್ತಿ ಆಗೋದಿಲ್ಲ. ಇದು ಒಂದು ಗುಣ ರಾಗಿಯಲ್ಲೂ ಜಾಸ್ತಿ ಇದೆ, ನವಣೆಯಲ್ಲಿ ಜಾಸ್ತಿ ಇದೆ, ಆಮೇಲೆ ಹಾರಕದಲ್ಲಿದೆ, ಬರಗಿನಲ್ಲಿದೆ, ಊದಲಿನಲ್ಲಿದೆ. ಇದು ಒಂದಿಷ್ಟು. ಇನ್ನು ಮುಂದುವರೆದಂಗೆ ವಿಶೇಷವಾಗಿ ಹೇಳೋದಾದ್ರೆ ನಾನು ನವಣೆ ಬಗ್ಗೆ ಬರ್ತೀನಿ. ಈಗ ನವಣೆ ಬಗ್ಗೆ ನಾನು ಮಾತನಾಡೋದಾದ್ರೆ, ಅದರಲ್ಲಿ ನಮ್ಮ ದೇಹದ ಸಕ್ಕರೆ ಅಂಶನ ಇತಿಮಿತಿಯಲ್ಲಿಡುವಂತ ಒಂದು ವಿಶೇಷ ಗುಣ ಅದರಲ್ಲಿದೆ, ಅದು ನಾರಿನಂಶ ವಿಶೇಷವಾಗಿ. ಮತ್ತೆ ಸ್ವಲ್ಪ ಊಟ ಮಾಡಿದ್ರು ಜಾಸ್ತಿ ಹೊಟ್ಟೆ ತುಂಬಿದಂಗೆ, ಅಂದ್ರೆ ಹೆಚ್ಚಿನ ಶರ್ಕರ ಪಿಷ್ಟಗಳ ನಮ್ಮ ದೇಹಕ್ಕೆ ಸೇರ್ಲಿಕ್ಕೆ ಬಿಡೋದೇ ಇಲ್ಲ ಅದು. ಅದೊಂದು. ಮೂರನೇದು ಮಾತಾಡೋದಾದ್ರೆ ಇದ್ರ ಹೊರಮೈಯಲ್ಲಿರುವಂತದ್ದು, ನವಣೆ ಅಕ್ಕಿ ಹೊರಮೈ ಮತ್ತೆ ಸಾವಿ ಅಕ್ಕಿ ಹೊರಮೈಯಲ್ಲಿ ಒಳ್ಳೆಯ ಗುಣಮಟ್ಟದ ಎಣ್ಣೆ ಅಂಶ ಇದೆ. ಅಂದ್ರೆ ನೀವ್ ಒಂದ್ ತಿಳ್ಕೊಳ್ಳಿ, ಈ ಸಿರಿಧಾನ್ಯದಲ್ಲಿ ಎಣ್ಣೆ ಇಲ್ಲ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇವುಗಳಲ್ಲೂ ಎಣ್ಣೆ ಅಂಶ ಇದೆ. ಆದ್ರೆ ಈ ಅಂಶ ಏನಿದೆ ಎಣ್ಣೆದು, ಇದು ನಮ್ಮ ಹೃದಯದ ಆರೋಗ್ಯನ ಕಾಪಾಡ್ಲಿಕ್ಕೆ ಸಹಾಯ ಆಗುವಂತ ಅಂಶ. ಸೊ ಏನೀಗ ನಾವು ಎಳ್ಳೆಣ್ಣೆ ಹೇಳ್ತೀವಿ ಮತ್ತೆ ಅಗಸಿ ತಿಂತೀವಿ ನಾವು, ಅಗಸಿ ಚಟ್ನಿ ಎಲ್ಲ, ಅದ್ರಲ್ಲಿ ಏನು ಗುಣ ಇದೆ ಅಂತದ್ದು ಸಿರಿಧಾನ್ಯದ ಕಡಿಮೆ ಇದ್ರೂ ಒಳ್ಳೆ ಎಣ್ಣೆ ಇದೆ ಅದ್ರ. ಅದಕ್ಕೆ ನೋಡ್ರಿ ಈ ಅಕ್ಕಿ ಬಾಳ ದಿವಸ ತಾಳಕ್ಕೆ ಬರೋದಿಲ್ಲ, ಬೇಗ ವಾಸನೆ ಬಂದ್ಬಿಡ್ತವೆ ಮುಗ್ಗಸ ವಾಸನೆ. ಯಾಕಂದ್ರೆ ಕಾಳು ಹಂಗೆ ಇಸ್ಕೋಬಹುದು ನಾವು ಮಿಲ್ ಮಾಡಿಸ್ದಂಗೆ, ಆದ್ರೆ ಮಿಲ್ ಮಾಡಿಸಿದ ತಕ್ಷಣ ಅಕ್ಕಿ ಮಾಡಿದ್ರೆ ಬೇಗ ಬಳಸ್ಬೇಕು ಇದನ್ನ. ಅದೊಂದು ಕಾಳಜಿ ನಮ್ಮ ಎಲ್ಲಾ ಕೇಳುಗರು ಅನುಸರಿಸ್ಬೇಕು ಅದನ್ನ. ಇನ್ನು ಸಾವಿ ಬಗ್ಗೆ ಮಾತಾಡೋದಾದ್ರೆ, ಅದರಲ್ಲಿ ಸಸಾರಜನಕ ಅಂತ ಹೇಳಿದ್ರೆ ಪ್ರೋಟೀನ್, ಅಂದ್ರೆ ನಮ್ಮಲ್ಲಿ ರಕ್ತಹೀನತೆ ಕಡಿಮೆ ಮಾಡ್ಲಿಕ್ಕೆ ಇರಬಹುದು. ಹಂಗೇನೆ ನಮ್ಮ ದೇಹದಲ್ಲಿರುವಂತ ಹಾರ್ಮೋನ್ ಅಂತ ಈ ಇತ್ತೀಚೆಗೆ ಬಹಳ ಕೇಳಿ ಬರ್ತಾ ಇದೀವಿ, ಅದರದ್ದು ಒಂದು ಸೀಮಿತತೆಯನ್ನ ಅಂದ್ರೆ ಸಮ ಮಟ್ಟದಲ್ಲಿ ಇರೋ ತರ ನೋಡ್ಕೊಳ್ಳುವಂತ ಗುಣ ಇದೆ ಅದರಲ್ಲಿ. ಹಾಗೇನೆ ಒಳ್ಳೆ ನಮ್ಮ ಮಾಂಸಖಂಡಗಳು ಚೆನ್ನಾಗಿರ್ಬೇಕು, ಗಟ್ಟಿಮುಟ್ಟಿ ಆಗಿರ್ಬೇಕು, ರೋಗ ನಿರೋಧಕ ಶಕ್ತಿ ನಮಗೆಲ್ಲ ಚೆನ್ನಾಗಿರ್ಬೇಕು ಅಂದ್ರೆ ಸಿರಿಧಾನ್ಯಗಳು ಒಂದು ಒಳ್ಳೆ ಆಹಾರಗಳು, ಅದರಲ್ಲಿ ಸಾವಿ ಕೂಡ ಒಂದು. ಇನ್ನು ಬರಗು ಮತ್ತೆ ಊದದ ಬಗ್ಗೆ ಮಾತಾಡ್ತೀನಿ. ಇವು ಸ್ವಲ್ಪ ಕಡಿಮೆ ಬಳಕೆಯಲ್ಲಿದ್ದಾವೆ, ಆದ್ರೆ ಇತ್ತೀಚೆಗೆ ಅವು ಕೂಡ ಪ್ರಾಮುಖ್ಯತೆಗೆ ಬರ್ತಾ ಇದ್ದಾವೆ. ಈ ಬರಗು ಊದದಲ್ಲಿ ಒಂದು ಒಂದು ವಿಶೇಷ ಗುಣ ಇವುಗಳಲ್ಲಿ ಇದೆ. ಕೇಳಿಸ್ಕೊಳ್ಳಿ ಆತ್ಮೀಯರೆ, ಯಾರಿಗೆ ನೆಮ್ಮದಿ ಆಗಿರಕ್ ಇಷ್ಟ ಇಲ್ಲ ಹೇಳಿ? ನಮ್ಗೆಲ್ಲರಿಗೂ ಜಗಳ ಆಡ್ಲಾರ್ದಂಗೆ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರ್ಬೇಕಂತ ನಮ್ಮೆಲ್ಲರ ಆಸೆ. ಆದ್ರೆ ನಮ್ ದೇಹದಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಒಂಚೂರು ಹೆಚ್ಚು ಕಡಿಮೆ ಆಗಿ ಸಣ್ಣ ಸಣ್ಣದಕ್ಕೂ ಸಿಟ್ಟು ಮಾಡ್ಕೊಂಡ್ಬಿಡ್ತೀವಿ. ಯಾಕೆ ಅಂದ್ರೆ ಹಾರ್ಮೋನ್ ಅಂತ ನಾನು ಆಗ್ಲೇ ಹೇಳಿದೆ, ರಸದೂತಗಳು ಅಂತ ಹೇಳ್ತೀವಿ ಅದನ್ನ. ಅವುಗಳ ವ್ಯತ್ಯಾಸ ಆದಾಗ ಈ ತರ ಎಲ್ಲ ನಾವು ಒಂಥರ ಸಮಾಜದಲ್ಲಿ ನಮ್ಮನ್ ಬೈಕೊಂತಾರೆ, ಭಾರಿ ಸಿಟ್ಟಿನ ಮನುಷ್ಯ ಇದ್ದಾಳೆ ಆಕಿ, ಆಕೆ ಹತ್ರ ಏನ್ ವ್ಯವಹಾರ ಮಾಡೋದು ಅಂತ ಎಷ್ಟೋ ಸರಿ ಬೈಸ್ಕೊಂತೀವಿ ನಾವು. ಅಂದ್ರೆ ಇವೆಲ್ಲ ಹಾರ್ಮೋನ್ಗಳ ಅಸಮತೋಲನ ಅಂತೀರಿ ತಾವು? ಹಾ, ಹಾರ್ಮೋನ್ ಅಸಮತೋಲನ ಅಥವಾ ರಸದೂತಗಳ ಅಸಮತೋಲನ ಏನ್ ಹೇಳ್ತಿರಲ್ಲ, ಅದನ್ನ ಸರಿ ಮಾಡೋ ನಿಟ್ಟಿನಲ್ಲಿ ಸಿರಿಧಾನ್ಯಗಳು ಅತ್ಯಂತ ಸಹಕಾರಿಯಾಗಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಬರಗು ಮತ್ತೆ ಊದ್ಲು, ಇದರಲ್ಲಿ ಒಂದ್ ಅಂಶ ಇದೆ, ಅದ್ರ ಹೆಸರು ಸೆರೆಟೋನಿನ್ ಅಂತ ಕರಿತೀವಿ. ಸೆರೆಟೋನಿನ್ ಅಂತ ಅದನ್ನ ಕೆಲವು ಮಕ್ಕಳು ಟಿ ಶರ್ಟ್ ಮೇಲೆ ನೋಡಿದೆ ನಾವು ಮೊನ್ನೆ ಮೊನ್ನೆ. ಹ್ಯಾಪಿ ಹಾರ್ಮೋನ್ ಅಂದ್ರೆ ನಿಮ್ಮನ್ನ ಖುಷಿಯಾಗಿರುವಂತ ರಸದೂತ ಅಥವಾ ಹಾರ್ಮೋನ್ ಅಂತ, ಅದು ಕೂಡ ಈ ಸಿರಿಧಾನ್ಯಗಳಲ್ಲಿದೆ. ಮತ್ತೆ ಇನ್ನೂ ಮುಂದುವರೆದಂಗೆ ಕೋವಿಡ್ ಬಂದ್ರೆ ನಮಗ್ ಬಹಳಷ್ಟು ಪಾಠ ಕಲಿಸ್ಬಿಡ್ತು. ಹೌದಲ್ರಿ, ಏನಂದ್ರೆ ನಮ್ಮ ರೋಗ ನಿರೋಧಕತೆಯನ್ನ ಹೆಚ್ಚಿಗೆ ಮಾಡ್ಕೋಬೇಕು, ನೆಗಡಿ ಜ್ವರ ಬಂದ್ರು ನಾವು ತಡ್ಕೊಳ್ಬೇಕು, ಔಷಧಿ ತಗೊಳ್ಲಾರ್ದಂಗೆ ಆ ಒಂದು ಔಷಧಿ ರೂಪದಲ್ಲಿ ಆಹಾರ ಬಳಸ್ಬೇಕು ಅನ್ನೋದು ತಿಳುವಳಿಕೆ ಬಂತು ನಮ್ ಜನಕ್ಕೆ. ಹಾ, ಅಲ್ಲಿಯೂ ಕೂಡ ನವಣೆ, ಸಾವಿ, ಭಾರತ, ಬರುಗು, ಊದ್ಲು, ಮತ್ತೆ ಇತ್ತೀಚೆಗೆ ಇನ್ನೊಂದು ಸೇರ್ಪಡೆ ಆಗಿರೋದು ಕೊರಲೆ ಅಂತ ಹೇಳಿ, ಚಿಕ್ಕ ಧಾನ್ಯ ಬಟ್ ಬಹಳ ದುಬಾರಿ ಧಾನ್ಯ. ಅದು 1 ಕೆಜಿಗೆ 180-200 ರೂಪಾಯಿ ಕೆಜಿ ಅದು, ಯಾಕಂದ್ರೆ ಧಾನ್ಯದ ಗಾತ್ರ ಬಹಳ ಚಿಕ್ಕದದು. ಇವು ಆರಲ್ಲೂ ಏನಿದೆ ಅಂದ್ರೆ ಜಿಂಕ್ ಅಂತ ಹೇಳಿದ್ರೆ ಸತುವಿನ ಅಂಶ ಜಾಸ್ತಿ ಇದೆ. ಯಾಕೆ ಸತು ನಮಗ್ ಬೇಕು ಅಂತ ಹೇಳಿದ್ರೆ, ನಾವೇನು ಅನ್ನ ಊಟ ಮಾಡಿದಾಗ ಜೀರ್ಣ ಆಗ್ಬೇಕು, ಜೊತೆಗೆ ರಕ್ತದಲ್ಲಿ ಆ ಸಕ್ಕರೆ ಅಂಶ ಸೇರ್ಕೋಬಾರ್ದು ಅನ್ನದಿಂದ. ಅಂದ್ರೆ ಈಗ ಸಕ್ಕರೆ ಕಾಯಿಲೆ ಬಂದಾಗ ಹೇಳ್ತೀವಲ್ಲ, ಸಕ್ಕರೆ ಅಂಶ ದೇಹದಲ್ಲೆಲ್ಲ ಜಾಸ್ತಿ ಇದೆ, ಮೂತ್ರದಲ್ಲಿ ಹೋಗುತ್ತೆ. ಹಾ, ಅದು ಕಡಿಮೆ ಆಗಬೇಕು ಅಂದ್ರೆ ನಮ್ ದೇಹದಲ್ಲಿ ಒಂದು ಅಂಗ ಇದೆ, ಪ್ಯಾಂಕ್ರಿಯಾಸ್ ಅಂತ. ಇದೇನ್ ಮಾಡ್ತದೆ, ಇನ್ಸುಲಿನ್ ಉತ್ಪಾದನೆ ಮಾಡ್ತದೆ. ಈ ಇನ್ಸುಲಿನ್ ಉತ್ಪಾದನೆ ಮಾಡ್ಬೇಕು ಅಂದ್ರೆ ಜಿಂಕ್ ಅಂಶ ಅಥವಾ ಸತುವಿನ ಅಂಶ ಜಾಸ್ತಿ ಬೇಕು ನಮ್ ದೇಹದಲ್ಲಿ. ಅದನ್ನ ಎಷ್ಟೇ ನಾವು ಮಾತ್ರೆ ರೂಪದಲ್ಲಿ ತಗೊಂಡ್ರು ಆಗಲ್ಲ. ಈ ತರ ಸಿರಿಧಾನ್ಯಗಳ ರೂಪದಲ್ಲಿ ತಗೊಂಡಾಗ ಒಂದು ಕೊಬ್ಬಿನ ಅಂಶನ ಬೇಡವಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಲ್ಲ, LDL VLDL ಅಂತ, ಅದನ್ನ ಕಡಿಮೆ ಮಾಡ್ತಾರೆ. ಎರಡನೇದು ಬೇಕಾಗಿರುವಂತ ಒಳ್ಳೆ ಗುಣಮಟ್ಟದ HDL ಕೊಲೆಸ್ಟ್ರಾಲ್ ಅನ್ನು ಜಾಸ್ತಿ ಮಾಡ್ತಾರೆ. ಮುಖ್ಯವಾಗಿ ನಮ್ಮ ಪ್ಯಾಂಕ್ರಿಯಾಸ್ ಚೆನ್ನಾಗಿ ಕೆಲಸ ಮಾಡಿ ರಕ್ತದಲ್ಲಿ ಸಕ್ಕರೆ ಅಂಶ ಸೇರ್ಬಾರ್ದು, ಆ ತರ ಒಂದು ನಿಯಂತ್ರಣದಲ್ಲಿ ಇರ್ಲಿಕ್ಕೆ ಈ ಜಿಂಕ್ ಬಹಳ ಸಹಕಾರಿ ಅಥವಾ ಸತುವು ಬಹಳಷ್ಟು ಸಹಕಾರಿ. ಅದಕ್ಕೇನೆ ಸಿರಿಧಾನ್ಯದಲ್ಲಿ ವಿಶೇಷ ಪ್ರಾಮುಖ್ಯತೆ ಈ ಸತುವಿನ ಅಂಶಕ್ಕೆ. ಇನ್ನೊಂದು ಏನಂತ ಹೇಳಿದ್ರೆ, ರೋಗ ನಿರೋಧಕತೆನ ಹೆಚ್ಚಿಸೋ ನಿಟ್ಟಿನಲ್ಲಿ ಈ ಜಿಂಕ್ ಅಥವಾ ಸತು ಅಂತ ಏನ್ ಕರಿತೀವಿ, ಇದ್ರ ಪಾತ್ರ ಬಹಳ ಮುಖ್ಯ. ಆ ಕಾರಣಕ್ಕೂ ಕೂಡ ನಾವು ಸಿರಿಧಾನ್ಯನ ಬಳಸ್ಬೇಕು. ಅಂದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ, ಈ ಸಿರಿಧಾನ್ಯಗಳು ನಮ್ಮ ದೇಹದಲ್ಲಿ ಒಂದು ಕಣ್ಣಿಗೆ ಕಾಣದೇ ಇರುವಂತ ಹಸಿವಿದೆ, ಅಂದ್ರೆ ಹಿಡನ್ ಹಂಗರ್ ಅಂತ ಕರಿತೀವಿ. ಯಾವ ತರದ್ದು? ಈಗ ಕಬ್ಬಿಣಾಂಶದ ಕೊರತೆ ನಮ್ ಕಣ್ಣಿಗೆ ಬೇಗ ಕಾಣೋದಿಲ್ಲ, ಸತುವಿನ ಅಂಶದ ಕೊರತೆ ಕಾಣಿಸೋದಿಲ್ಲ, ಸೆಲೆನಿಯಂ ಅಂಶ ಕಾಣೋದಿಲ್ಲ, ಆಮೇಲೆ ಸುಣ್ಣದ ಅಂಶ ಬೇಗ ನಮ್ ಕಣ್ಣಿಗೆ ಕಾಣೋದಿಲ್ಲ. 6 ತಿಂಗಳು 8 ತಿಂಗಳು ಬೇಕಾಗತ್ತೆ ಅದ್ರ ಕೊರತೆ ಕಾಣಿಸ್ಕೊಳ್ಳಿಕ್ಕೆ. ಆದ್ರೆ ಬೇರೆ ರೀತಿಯಲ್ಲಿ ಕುಂಠಿತ ಆಗ್ಬಿಟ್ಟಿರುತ್ತೆ ನಮ್ ಬೆಳವಣಿಗೆ, ಮಕ್ಕಳಲ್ಲಿ ಇರ್ಬೋದು, ನಮ್ಮ ದೊಡ್ಡವರಲ್ಲಿ ಇರ್ಬೋದು. ಅದಕ್ಕೇನೆ ಈ ಹಸಿವು, ಕಣ್ಣಿಗೆ ಕಾಣದೇ ಇರುವ ಹಸಿವು ಮತ್ತೆ ನ್ಯೂನ್ಯ ಪೋಷಣೆ ಅಥವಾ ಕುಪೋಷಣೆ ಅಂತ ಕರಿತೀವಲ್ಲ, ಇವನ್ನ ಹೋಗ್ಲಾಡಿಸಬೇಕು ಅಂತ ಹೇಳಿ ಇವತ್ತು ಸರ್ಕಾರ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಕೂಡ ಸಿರಿಧಾನ್ಯಗಳನ್ನ ತರಬೇಕು ಅಂತಿದ್ದಾರೆ. ಯಾಕೆ ಅಂದ್ರೆ ಇವುಗಳಲ್ಲಿರುವಂತ ಒಟ್ಟಾರೆ ಪೌಷ್ಟಿಕ ಮೌಲ್ಯನ ನೋಡಿದ್ರೆ ಒಳ್ಳೆಯ ಶರ್ಕರ ಪಿಷ್ಟ, ಒಳ್ಳೆಯ ಪ್ರೋಟೀನ್ ಇದೆ, ಒಳ್ಳೆಯ ನಾರಿನಂಶ ಇದೆ, ಆಮೇಲೆ ಕಬ್ಬಿಣಾಂಶ, ಸುಣ್ಣದಂಶ, ಪ್ರತಿದಿನಾಂಶ, ಆಮೇಲೆ ಹಾರ್ಮೋನ್ಗಳ ಅಂಶ ಚೆನ್ನಾಗಿದೆ, ವಿಶೇಷವಾಗಿ ನಾರಿನಂಶ, ಆಮೇಲೆ ಹೃದಯಕ್ಕೆ ಬೇಕಾಗಿರುವಂತ ಒಂದು ಏನ್ ಹೇಳ್ತೀವಿ ಜಿಡ್ಡಿನಂಶ. ಸೊ ಹಿಂಗಾಗಿ ಇವತ್ತು ಜಗತ್ತು ನಮ್ ಕಡೆ ತಿರುಗಿ ನೋಡ್ತಾ ಇದೆ ಈ ಬೆಳೆಗಳ ಬಗ್ಗೆ. ಈ ಹಿಂಗಿರುವಂತ ಸಿರಿಧಾನ್ಯಗಳು ಯಾಕೆ ಇಷ್ಟು ದಿನ ನಾವು ಬಳಕೆ ಮಾಡ್ಲಿಲ್ಲ? ನಮ್ಮ ಅಜ್ಜಾರು ಊಟ ಮಾಡ್ತಿದ್ರು, ನಮ್ಮ ಅವ್ವಾರು ಊಟ ಮಾಡ್ತಿದ್ರು, ಆದ್ರೆ ನಾವು ಮಾಡೋದಿಲ್ಲ ಅಂತ ಎಷ್ಟೊಂದ್ ಜನ ರೈತರು ಯುವಕರು ಹೇಳೋದನ್ನ ಕೇಳಿನಿ. ಯಾಕೆ ಅಂದ್ರೆ ಇವುಗಳಲ್ಲಿ ಒಂದು ಸಣ್ಣ ಸಮಸ್ಯೆ ಏನಂದ್ರೆ ಸಂಸ್ಕರಣೆ ಅಥವಾ ಸಂಸ್ಕರಣೆ ಮಾಡೋ ವಿಧಾನ. ಸಂಸ್ಕರಣೆ ಸ್ವಲ್ಪ ಭತ್ತ ಮತ್ತೆ ಗೋಧಿ ಜೋಳಕ್ಕೆ ಹೋಲ್ಸಿದ್ರೆ ಇದ್ರಲ್ಲಿ ಸ್ವಲ್ಪ ಕಡಿಮೆ ಕಷ್ಟ ಇಲ್ಲಿ ತನಕನು. ಅಂದ್ರೆ ನಾನು ಒಂದು ಕಿವಿಮಾತು ಹೇಳದಲ್ಲೇ, ಇಲ್ಲಿ ಆಸಕ್ತ ಯುವಕರು ರೈತರು ಸಂಸ್ಕರಣಾ ಘಟಕಗಳನ್ನ ಹಾಕೊಳ್ಳಿಕ್ಕೆ ಬಹಳಷ್ಟು ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಹೇಳ್ತೀನಿ, ಇದನ್ನ 3 ಹಂತದಲ್ಲಿ ಸಂಸ್ಕರಣೆ ಮಾಡ್ಬೋದು ನಾವು. ನಮ್ ರೈತರಿಗೆ ತುಂಬಾ ಕಷ್ಟದ್ದೆಲ್ಲ ಏನ್ ಬೇಡಪ್ಪ ನನ್ಗೆ, ನವಣಿ ತೆಗೆದು ನವಣಿಯಿಂದ ಅಕ್ಕಿ ಮಾಡ್ಕೊಡ್ತೀನಿ ಅಂದ್ರು ಮಾಡ್ಕೋಬಹುದು. ಅದು ಮೊದಲ ಹಂತದ ಸಂಸ್ಕರಣೆ ಆಯ್ತಾ. ಇಲ್ಲ ನಾನಿನ್ನು ಸ್ವಲ್ಪ ಮುಂದುವರಿತೀನಿ ಅಂತಂದ್ರೆ ಎರಡನೇ ಹಂತದ ಸಂಸ್ಕರಣೆ ಹೋಗ್ಬೋದು ಅವ್ರು. ಹೆಂಗಪ್ಪ, ಈಗ ಗೋಧಿಯಿಂದ ಉಪ್ಪಿಟ್ಟಿನ ರವೆ ಮಾಡ್ತಾರೆ, ಅದೇ ರೀತಿ ಈ ಎಲ್ಲಾ ಸಿರಿಧಾನ್ಯದಲ್ಲಿ ನಾವು ರವೆ ಮಾಡ್ಬೋದು. ರವೆ ಮಾಡಿ ಅದರಲ್ಲಿ ಶಿರಾ ಅಥವಾ ಕೇಸರಿ ಬಾತ್ ಅಂತ ಕರಿತೀವಲ್ಲ, ಅದನ್ನೂ ಮಾಡ್ಕೊಳ್ಬಹುದು, ಉಪ್ಪಿಟ್ಟನ್ನು ಮಾಡಿ ಬಳಸ್ಕೋಬಹುದು. ಇಲ್ಲ ಅಂದ್ರೆ ಮಾರುಕಟ್ಟೆಗೆ ಬೇಕಾಗಿರುವಂತ ತಯಾರಿಸ್ಲಿಕ್ಕೆ ಸಿದ್ಧ ಇರುವಂತ ಮಿಶ್ರಣಗಳನ್ನು ಮಾಡಬಹುದು. ಅಂದ್ರೆ ರೆಡಿ ಟು ಪ್ರಿಪೇರ್, ರೆಡಿ ಟು ಈಟ್ ಅಂತ ಎರಡ್ ತರ, ತಿನ್ಲಿಕ್ಕೆ ಸಿದ್ಧ ಇರುವಂತದ್ದು, ತಯಾರಿಸ್ಲಿಕ್ಕೆ ಸಿದ್ಧ ಇರುವಂತದ್ದು ಮಿಶ್ರಣಗಳು. ಒಂದೊಂದೇ ಉದಾಹರಣೆ ಕೊಡ್ತಾ ಇದೀನಿ ನಾನು. ಇನ್ನು ಮೂರನೇ ಹಂತದ ಸಂಸ್ಕರಣೆ ನಾವು ಮಾಡ್ತೀವಿ, ನಮ್ಮ ಮಹಿಳಾ ಗುಂಪುಗಳಿಗೆ ಆಸಕ್ತಿ ಇದೆ ಅಥವಾ ನಮ್ಮ ಯುವಕರು ಏನಾದ್ರೂ ಮುಂದೆ ಬರ್ತಾರೆ, ಇಲ್ಲ ಕೆಲವು ಮಹಿಳೆಯರು, ಇಲ್ಲ ನಮ್ಮ ಮನೇಲಿ ನಮಗೆ ಒಳ್ಳೆ ಪ್ರೋತ್ಸಾಹ ಇದೆ, ಆಸಕ್ತಿನೂ ಇದೆ, ಮತ್ತ ಸರ್ಕಾರ ಸೌಲಭ್ಯಗಳು ಇದಾವ ಅಂತ ಹೇಳ್ತೀರಿ, ನಾವು ಮಾಡ್ತೀವಿ ಅಂತ ಮುಂದೆ ಬರ್ತೀವಿ ಅಂದ್ರೆ ಮೂರನೇ ಹಂತದ ಸಂಸ್ಕರಣೆ ಹೋಗ್ಬೋದು. ಹೆಂಗಂದ್ರೆ ಉದಾಹರಣೆಗೆ ನೂಡಲ್ಸ್, ನಮ್ಮ ಮನೆ ಶಾವಿಗೆ ಈಗ ಯಾರಿಗೂ ಬೇಡ, ಬೇರೆ ಬೇರೆ ಕಂಪನಿಗಳಿಗೆ ನೂಡಲ್ಸ್ ಈಗ ಎಲ್ಲಾ ಮಕ್ಕಳು ತಿಂತಾರೆ, ಎಲ್ಲಾ ಹಳ್ಳಿಯಲ್ಲಿ ಸಿಗ್ತಾವ. ಸೊ ಅಲ್ಲಿಂದ ಹಿಡಿದು ಚಾಕ್ಲೇಟ್ಗಳಿಂದ ಹಿಡಿದು ಬೇಕರಿಯಲ್ಲಿ ಸಿಗುವ ಬಿಸ್ಕೆಟ್ ಗಳಿದಾವೆ, ಕೇಕ್ ಗಳಿದಾವೆ, ಆಮೇಲೆ ಹಪ್ಪಳ ಸಂಡಿಗೆಗಳಿಂದ ಹಿಡ್ಕೊಂಡು ಇಡ್ಲಿ ಮಿಕ್ಸ್, ದೋಸೆ ಮಿಕ್ಸ್ ತನಕನು ನಾವು ಸಿರಿಧಾನ್ಯದ ಮೂರನೇ ಹಂತದ ಪದಾರ್ಥಗಳನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕೆ ಇದನ್ನ ಇಷ್ಟು ವಿವರವಾಗಿ ತಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರಿಗಾದ್ರೂ ಆಸಕ್ತಿ ಇದ್ದು ಈ ವರ್ಷ ಎಲ್ಲ ಸಿರಿಧಾನ್ಯದ ಬಗ್ಗೆ ಮಾಹಿತಿ ಕೇಳ್ತೀರಿ, ಅಟ್ಲೀಸ್ಟ್ ಒಂದು ಆರ್ ತಿಂಗಳಾದ್ಮೇಲಾದ್ರೂ ಒಂಚೂರು ಮನ್ಸ್ ಬದಲಾವಣೆ ಮಾಡ್ಕೊಂಡು, ಇಲ್ಲ ಇಷ್ಟೊಂದು ಹೇಳಿದ್ದಾರೆ ಸೋಮಶೇಖರ್ ಸರ್, ಆ ಉಷಾ ಮೇಡಮ್ ಬೆಂಗಳೂರಲ್ಲಿ ಕುತ್ಕೊಂಡು ಇಷ್ಟೊಂದು ಹೇಳಿದ್ದಾರೆ, ಏನಾದ್ರೂ ಒಂದು ಮಾಡೋಣಪ್ಪ ಅಂತ ಮನಸ್ಸು ಬಂದ್ರೆ ಮೋಸ್ಟ್ಲಿ ನಮ್ಮಿಬ್ಬರದ್ದು ಪ್ರಯತ್ನ ಸಫಲ ಅಂತ ಅನಿಸ್ತದೆ. ಒಳ್ಳೇದು ಉಷಾ ಮೇಡಮ್ ಅವರೇ, ನಮ್ಮ ರೈತ ಬಾಂಧವರಿಗೆ ಅಥವಾ ಸಿರಿಧಾನ್ಯಗಳ ಒಂದು ವ್ಯವಹಾರದೊಳಗ ಆಸಕ್ತಿ ಇರುವಂತವರಿಗೆ ಏನಾದ್ರೂ ಚರ್ಚೆ ಮಾಡಬೇಕು, ಏನಾದ್ರೂ ಹೊಸ ಮಾಹಿತಿ ಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ ಅವರಿಗೆ? ಕೊಡ್ತೀನಿ ಸರ್ ನಾನು ನಂಬರ್ನ. ಆದ್ರೆ ರೈತ ಬಾಂಧವರಲ್ಲಿ ಒಂದು ಮನವಿ ಇದೆ ನಂದು, ನಾನು ಪಾಠ ಮಾಡುವ ಸಂಸ್ಥೆಯಲ್ಲಿ ಇರೋದ್ರಿಂದ ನನಗೆ 8:30 to 5 ತನಕ ಕ್ಲಾಸಸ್ ಇರ್ತವೆ, ಹಂಗಾಗಿ ನನಗೆ 5:00 to 7:00 ಸಂಜೆ ಆ ಟೈಮಲ್ಲಿ ಫೋನ್ ಮಾಡಿದ್ರೆ ಒಳ್ಳೇದು. ನನ್ನ ನಂಬರ್ ಹೀಗಿದೆ ಬರ್ಕೊಳ್ಳಿ, 9408135345. ಒಳ್ಳೇದು, ಉಷಾ ಮೇಡಮ್ ಅವರು ಹೇಳದಂತ ನಂಬರ್ ನ ನಾನು ಒಂದ್ಸಲ ಹೇಳ್ತೀನಿ, ಆತ್ಮೀಯರೇ ತಾವು ಬರ್ಕೊಳ್ಬಹುದು. 9408135345 ಈ ನಂಬರ್ನ ತಾವು ಈಗಾಗಲೇ ಮೇಡಮ್ ಅವ್ರು ಹೇಳದಂಗ ಒಂದು ಮಿತಿ ಇರುವಂತಹ ಸಮಯದ ಅವಧಿಯೊಳಗೆ ತಾವು ಅವರನ್ನ ಸಂಪರ್ಕ ಮಾಡಬಹುದು. ಸಾಯಂಕಾಲ 5:00 to 7:00 ತನಕ ತಾವು ಅವರನ್ನ ಸಂಪರ್ಕ ಮಾಡಿ ಮಾತಾಡಬಹುದು. ಅದಕ್ಕಿಂತ ಒಳ್ಳೇದೇನಪ್ಪ ಅಂತಂದ್ರೆ ತಾವು ಅವರಿಗೆ ಮೆಸೇಜ್ ಮಾಡಿದ್ರೆ ಅವರು ಉತ್ತರ ಕೊಡ್ತಾರ ಅನ್ನುವಂಥ ಮಾತು ಇಲ್ಲಿ ತಮ್ಮ ಗಮನದೊಳಗೆ ಇರಲಿ. ಒಳ್ಳೇದು ಡಾಕ್ಟರ್ ಉಷಾ ರವೀಂದ್ರ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ವಿಶೇಷವಾಗಿ, ಆಮೇಲೆ ವಿಶೇಷವಾಗಿ ಯುವ ಉದ್ಯಮಶೀಲ ರೈತ ಬಾಂಧವರಿಗೆ ಸಿರಿಧಾನ್ಯಗಳ ಸಂಪೂರ್ಣವಾದಂತಹ ವ್ಯವಹಾರದ ಬಗ್ಗೆ ತಾವು ಇಲ್ಲಿ ತನಕ ಬಹಳ ಸುದೀರ್ಘವಾದಂತಹ ಒಂದು ಮಾಹಿತಿ, ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ. ನಮ್ಮ ಉದ್ಯೋಗಾಕಾಂಕ್ಷಿಗಳು, ಉದ್ಯಮಶೀಲರು ಈ ಒಂದು ಮಾಹಿತಿಯ ಸದುಪಯೋಗವನ್ನು ಪಡ್ಕೊಳ್ತಾರೆ ಅಂಥೇಳಿ ನಾವು ಭಾವಿಸ್ತೀವಿ. ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ಎಲ್ಲ ರೈತ ಸಮುದಾಯದ ಜೊತೆಗೆ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಿರಿಧಾನ್ಯಗಳ ಪೋಷಕ ಮಹತ್ವ, ಮೌಲ್ಯವರ್ಧನೆ, ಸಂಸ್ಕರಣಾ ತಾಂತ್ರಿಕತೆ ಹಾಗೂ ಸಿರಿಧಾನ್ಯಗಳ ವ್ಯವಹಾರಕ್ಕೆ ಇರುವ ಅವಕಾಶಗಳ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಉಷಾ ರವೀಂದ್ರ ಅವರೊಂದಿಗಿನ ಸಂದರ್ಶನದ 1ನೇ ಭಾಗವನ್ನು ಕೇಳಿದಿರಿ. ಮುಂದುವರೆದ ಭಾಗವನ್ನು ಮುಂದಿನ ಸರಣಿಯಲ್ಲಿ ಕೇಳುವಿರಿ. ಎತ್ತಿನ ಬಂಡಿಯ ಕಾಲಿಗಳನ್ನು ಟ್ರ್ಯಾಕ್ಟರ್ ಮೋಟರ್ ಎಳೆದಿರಲು, ಬಂಡಿಯ ಗಾಲಿ ವೇಗ ಸಾಲದೆ ಎರ್ರ ಬಿರ್ರಿ ಓಡಿರಲು, ಬಂಡಿಯ ಗಾಲಿ ವೇಗ ಸಾಲದೆ ಎರ್ರ ಬಿರ್ರಿ ಓಡಿರಲು, ಎತ್ತಿನ ಬಂಡಿಯ ಗಾಲಿಗಳನ್ನು ಟ್ರ್ಯಾಕ್ಟರ್ ಮೋಟರ್ ಎಳೆದಿರಲು, ಬಂಡಿಯ ಗಾಲಿ ವೇಗ ಸಾಲದೆ ಎರ್ರ ಬಿರ್ರಿ ಓಡಿರಲು, ಬಂಡಿಯ ಗಾಲಿ ವೇಗ ಸಾಲದೆ ಎರ್ರ ಬಿರ್ರಿ ಓಡಿರಲು, ಮೋಟರ್ ಎಳೆದಿರಲು ಬಂಡಿಯ ಗಾಲಿ ವೇಗ ಸಾಲದೆ ಎರ್ರಾಬಿರ್ರಿ ಓಡಿರಲು ಬಂಡಿಯ ಗಾಲಿ ವೇಗ ಸಾಲದೆ ಎರ್ರಾಬಿರ್ರಿ ಓಡಿರಲು ನೆಲದ ಬಯಕೆ ನೀಗಲು ಮೋಟರ್ ಎಳೆದಿರಲು ಬಂಡಿಯ ಗಾಲಿ ವೇಗ ಸಾಲದೆ ಎರ್ರಾಬಿರ್ರಿ ಓಡಿರಲು ಬಂಡಿಯ ಗಾಲಿ ವೇಗ ಸಾಲದೆ ಎರ್ರಾಬಿರ್ರಿ ಓಡಿರಲು ಬಂಡಿಯ ಗಾಲಿ ವೇಗ ಸಾಲದೆ ಎರ್ರಾಬಿರ್ರಿ ಓಡಿರಲು ಬಂಡಿಯ ಗಾಲಿ ವೇಗ ಸಾಲದೆ ಎರ್ರಾಬಿರ್ರಿ ಓಡಿರಲು. ವಿಶ್ವದ ಜನಜೀವನದ ಕ್ಷೇಮಾಭ್ಯುದಯದಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಕುರಿತು ಜಾಗೃತಿ ಮೂಡಿಸುವ ವಿಶೇಷ ಸರಣಿ ಹಳೆಯ ಹೊನ್ನು ಪ್ರಸಾರವಾಯಿತು. ನೆರವು ಸಿದ್ರಾಯ ಸಾಳುಂಕೆ, ನಿರ್ಮಾಣ ಬಿವಿ ಶ್ರೀಧರ್ ಹಾಗೂ ಸೋಮಶೇಖರ್ ಎಸ್ ಟ್ರುಳಿ. ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು, ನವಣಿ ಜೋಳ ಊದಾಳು ಕೊಡುವುದು ಬಂಗಾರದ ಬಾಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ. ಇದು ವಿಜಯಪುರ ಆಕಾಶವಾಣಿ ಕೇಂದ್ರದ ಕೊಡುಗೆ. ಕಡೆಗಣಿಸದಿರಿ ಸಿರಿಧಾನ್ಯಗಳು, ಇವು ಸಿರಿಧಾನ್ಯಗಳು, ಸಿರಿಧಾನ್ಯಗಳು, ಇವು ಸಿರಿಧಾನ್ಯಗಳು. ಕಿರುಧಾನ್ಯಗಳೆಂದು ಕಡೆಗಣಿಸದಿರಿ, ಕಡೆಗಣಿಸದಿರಿ, ಕಡೆಗಣಿಸದಿರಿ. ಗ್ಯಾರಂಟಿ ಏನ್ ಗ್ಯಾರಂಟಿ, ಏನ್ ತಮಾಷೆ ಮಾಡ್ತಾರಪ್ಪ? 60 ವರ್ಷ ಕರ್ನಾಟಕನ ನೆಟ್ ಗಬ್ಬೆ ವೃದ್ಧಿ ಮಾಡಿದ್ರೆ ಇವತ್ತು ಗ್ಯಾರಂಟಿ ಕೊಡ್ಬೇಕಾಗಿರ್ಲಿಲ್ಲ. ನನ್ ಓಟು ಸುಳ್ಳಿನ ಗ್ಯಾರಂಟಿಗಲ್ಲ, ಮೆಟ್ರೋ ಹೈವೇ ಏರ್ಪೋರ್ಟ್ ಸ್ಕೂಲ್ಸ್ ಸ್ಕಿಲ್ ಸೆಂಟರ್ನ ನೀಡಿದವ್ರಿಗೆ. ನನ್ ಓಟು ಡಬಲ್ ಸ್ಪೀಡ್ಗೆ, ಡಬಲ್ ಬೆನಿಫಿಟ್ಸ್ಗೆ, ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಕೇಳಿ ಜಾನಪದ ಗೀತೆಗಳನ್ನ. ಯಾತಕ್ಕವ್ವ ಶಾರ ಮುರ ಬ್ಯಾಡ ನಮ್ಮ ಹಳ್ಳಿಯೂರ ನಮ್ಗ ಪಾಡ ಯಾತಕ್ಕವ್ವ ಶಾರ ಮುರ ಬ್ಯಾಡ ಊರ ಮುಂದ ತಿಳಿ ನೀರಿನ ಹಳ್ಳ ಬೇವು ಮಾವು ಹುಡುಗಲ ಮರ ಕೆಳ ದಂಡಿ ಗುಂಟ ನೋಡ ನೆಳ ನೆಳ ನೀರ ತರುವಾಗ